ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಇಂಗ್ಲಿಷ್ನಲ್ಲಿ ಕರೆಯಲಾಗುತ್ತೆ. ಏನು ಕೃಷಿಗೆ ಸಂಬಂಧಪಟ್ಟಂತಹ ತಂತ್ರಜ್ಞಾನ ಇರುತ್ತೋ ಈ ತಂತ್ರಜ್ಞಾನವನ್ನು ನಮ್ಮ ಕೃಷಿಕರ ಮನೆಬಾಗಿಲಿಗೆ ತಲುಪಿಸ್ತಕ್ಕಂತಹ ಒಂದು ಕೆಲಸವನ್ನು ಈ ಆತ್ಮ ಯೋಜನೆ ಮಾಡ್ತಾ ಬಂದಿದೆ. ಕೇವಲ ತಂತ್ರಜ್ಞಾನವನ್ನು ತಲುಪಿಸ್ತಕ್ಕಂಥದ್ದಷ್ಟೇ ಅಲ್ಲ, ತಂತ್ರಜ್ಞಾನದ ಮೂಲಕ ಏನೆಲ್ಲ ಯಂತ್ರಗಳು ಇದ್ದಾವೋ ಆ ಯಂತ್ರಗಳ ಪರಿಚಯ, ತಂತ್ರಜ್ಞಾನದ ಬಳಕೆ, ಯಂತ್ರಗಳನ್ನು ಹೇಗೆ ನಾವು ಪಡೆದುಕೊಳ್ಬಹುದು ಅನ್ನುವಂಥದ್ದು, ಹೇಗೆ ಬಳಕೆಯನ್ನು ಮಾಡಬಹುದು ಅನ್ನುವಂಥದ್ದು, ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನು, ಪ್ರಾತ್ಯಕ್ಷಿಕೆಯನ್ನು, ಅಧ್ಯಯನ ಪ್ರವಾಸವನ್ನು ಹಾಗೂ ಇನ್ನೂ ಮುಂತಾದಂತಹ ವಿಸ್ತರಣಾ ಚಟುವಟಿಕೆಯನ್ನು ಆತ್ಮಯೋಜನೆ ಮಾಡಿಕೊಂಡು ಬಂದಿದೆ. ಯಾಕೆ ಆತ್ಮಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು, ಯಾವಾಗ ಮಾಡಲಾಯಿತು, ಇದರ ಉದ್ದೇಶ ಏನು, ಇದು ಹೇಗೆ ತನ್ನ ಉದ್ದೇಶಗಳನ್ನು ಈಡೇರಿಸ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆಯ ಉಪಯೋಜನಾ ನಿರ್ದೇಶಕರಾದ ಎಸ್ಸಿ ಮಂಜುಳಾ ಅವರು. ಮಂಜುಳಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಆತ್ಮ ಯೋಜನೆ ಅನ್ನುವಂಥದ್ದನ್ನ ಬಹುತೇಕ ಕೃಷಿಕರು ಕೇಳಿದ್ದಾರೆ, ಅದು ಏನು ಅಂತ ಹೇಳಿ ತುಂಬಾ ಜನರಿಗೆ ಗೊತ್ತಿಲ್ಲ. ಈ ಆತ್ಮ ಯೋಜನೆಯ ಹಿನ್ನೆಲೆ ಏನು? ಈ ಆತ್ಮ ಯೋಜನೆ ಕೇಂದ್ರ ಪುರಸ್ಕೃತ ಯೋಜನೆ ಆಗಿರುತ್ತೆ. ಆತ್ಮ ATMA ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಇಂಗ್ಲಿಷ್ನಲ್ಲಿ ಇದನ್ನ ವಿಸ್ತರಿಸಿದ್ರೆ ಕನ್ನಡದಲ್ಲಿ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಅಂತ ಹೇಳಿ ಇದನ್ನ ವಿಸ್ತರಿಸಲಾಗುತ್ತೆ. ಈ ಯೋಜನೆಯಡಿ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ವಿಸ್ತರಣೆಗೆ ಸಂಬಂಧಪಟ್ಟಂತ ಹಲವಾರು ಸಮಸ್ಯೆಗಳನ್ನ ಎದುರಿಸತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡಿತು ಅಂತ ಹೇಳಿದ್ರೆ, ಯಾಕೆ ವಿಸ್ತರಣೆಯನ್ನ ಬಲಪಡಿಸಬಾರದು ಅನ್ನೋ ನಿಟ್ಟಿನಲ್ಲಿ ಕೇವಲ ಕೆಲವೇ ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಈ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಬಂತು. ಈ ಒಂದು ಯೋಜನೆಯ ಅನುಷ್ಠಾನದ ನಂತರ ದೊರೆತಂತ ಏನು ಫಲಿತಾಂಶ ಇದೆ, ಈ ಫಲಿತಾಂಶವನ್ನ ಆಧಾರವಾಗಿಟ್ಕೊಂಡು ನಂತರದಲ್ಲಿ ಇನ್ನ ಹಲವಾರು ಬದಲಾವಣೆಗಳನ್ನ, ಸುಧಾರಣೆಗಳನ್ನ ತಂದು ಈ ಯೋಜನೆಯನ್ನ ಇನ್ನೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಣೆಯನ್ನ ಮಾಡ್ತಾ ಬಂದಾಯ್ತು. ಅದಾದ ನಂತರ ಈ ಯೋಜನೆಯ ಒಂದು ಬಲಪಡಿಸುವಿಕೆಯಲ್ಲಿ ಎಲ್ಲ ರಾಜ್ಯಗಳು ಕೂಡ 2010 ನಂತರದಲ್ಲಿ ಕೃಷಿ ಇಲಾಖೆಯನ್ನ ನೋಡಲ್ ಇಲಾಖೆಯನ್ನಾಗಿ ಮಾಡಿ ಈ ಯೋಜನೆಯನ್ನ ಜಾರಿಗೊಳಿಸ್ತಾ ಬಂದಿದ್ದೇವೆ. ಏನು ಈ ಯೋಜನೆಯ ಉದ್ದೇಶಗಳೇನು? ಉದ್ದೇಶ ಅಂತ ಹೇಳಿದ್ರೆ ಮುಖ್ಯವಾಗಿ ಇದು ಕೃಷಿಗೆ ಮತ್ತೆ ಕೃಷಿ ಸಂಬಂಧಿತ ತಂತ್ರಜ್ಞಾನಗಳನ್ನ ರೈತರಿಗೆ ವಿಸ್ತರಣೆಯನ್ನ ಮಾಡುವ ನಿಟ್ಟಿನಲ್ಲಿ ಈ ಯೋಜನೆ ಯಾವಾಗಲೂ ಕಾರ್ಯೋನ್ಮುಖವಾಗಿರುತ್ತೆ. ಮುಖ್ಯವಾಗಿ ಹಲವಾರು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆಗಳಾಗ್ತಿರುತ್ತೆ, ಸುಧಾರಣೆಗಳಾಗ್ತಿರುತ್ತೆ, ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಿರುತ್ತೆ, ಮತ್ತೆ ಹೊಸ ಒಂದು ಯಂತ್ರೋಪಕರಣಗಳಾಗಿರ್ಬೋದು, ಹೊಸ ತಳಿಗಳಾಗಿರ್ಬೋದು, ಹೊಸ ಬೇಸಾಯ ಪದ್ಧತಿಗಳಾಗಿರ್ಬೋದು, ಈ ಎಲ್ಲಾ ಒಂದು ಹೊಸ ತಾಂತ್ರಿಕತೆಗಳನ್ನ ರೈತರಿಗೆ ತಲುಪಿಸುವಂತದ್ದು ಬಹಳಷ್ಟು ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಆತ್ಮ ಯೋಜನೆ ರೈತರ ಮತ್ತೆ ಸಂಶೋಧನೆಯ ನಡುವೆ ಕೊಂಡಿಯಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದೆ. ಈ ಯೋಜನೆಯಡಿ ಹಲವಾರು ತಾಂತ್ರಿಕತೆಗಳು ಸಕಾಲಕ್ಕೆ ಅಂದ್ರೆ ಈ ಒಂದು ಹಂಗಾಮಿನ ಅನುಸಾರ ಆಯಾ ಭಾಗಗಳಿಗೆ ಸೂಕ್ತವಾದಂತ ಒಂದು ವಿಷಯಗಳನ್ನು ನಾವು ಆಯ್ಕೆ ಮಾಡಿ ಅಲ್ಲಿ ಏನು ಗ್ಯಾಪ್ ಇದೆ, ಏನು ವಿಸ್ತರಣೆಯಲ್ಲಿ ಕೊರತೆ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡಿ ಈ ಯೋಜನೆಯನ್ನ ಜಿಲ್ಲೆಯಾದ್ಯಂತ ಅನುಷ್ಠಾನ ಮಾಡ್ತಾ ಬಂದಿದ್ದೇವೆ. ಯೋಜನೆಯ ಪಾಲುದಾರರು ಯಾರು? ಈ ಯೋಜನೆಯಡಿ ಕೃಷಿ ಅಂತ ಹೇಳಿದ್ರೆ ಕೃಷಿಗೆ ಸಂಬಂಧಪಟ್ಟಂತದ್ದಲ್ಲ. ಕೃಷಿ ಅಂತ ಹೇಳಿದ್ರೆ ಈಗ ತೋಟಗಾರಿಕೆ ಇರುತ್ತೆ, ರೇಷ್ಮೆ ಇರುತ್ತೆ, ಮೀನುಗಾರಿಕೆ ಇರುತ್ತೆ, ಹೈನುಗಾರಿಕೆ ಇರುತ್ತೆ, ಅರಣ್ಯ ಇರುತ್ತೆ, ಅದೇ ರೀತಿ ಮಾರುಕಟ್ಟೆ ಇರುತ್ತೆ. ಈ ರೀತಿಯಾಗಿ ಹಲವಾರು ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಗಳು ಮತ್ತೆ ಸಂಶೋಧನಾ ಕೇಂದ್ರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರ್ಬೋದು, ಕೃಷಿ ಮಹಾವಿದ್ಯಾಲಯಗಳಿರ್ಬೋದು, ಇವೆಲ್ಲದರ ಒಂದು ಪಾಲುದಾರಿಕೆಯಲ್ಲಿ ಮತ್ತೆ ಪ್ರೈವೇಟ್ ಈವನ್ ಫರ್ಮ್ಸ್ ಕೂಡ ಅಂಡ್ ರೈತ ಆಸಕ್ತ ಗುಂಪುಗಳೇನಿರುತ್ತೆ ಅವುಗಳು ಕೂಡ ಈ ಒಂದು ಯೋಜನೆಯ ಒಂದು ಅನುಷ್ಠಾನದಲ್ಲಿ ಭಾಗಿಯಾಗಿ ಸಕಾಲದಲ್ಲಿ ಮಾಹಿತಿಯನ್ನು ಕೊಡುವಲ್ಲಿ ಸಾಕಷ್ಟು ಅವರ ಒಂದು ತೊಡುಗೆ ಈ ಒಂದು ಯೋಜನೆಯಡಿ ಇದೆ. ಈ ಒಂದು ಯೋಜನೆಯ ಮೂಲಕ ಏನು ನೀವು ವಿಸ್ತರಣಾ ಚಟುವಟಿಕೆಯನ್ನು ಮಾಡ್ತಾ ಇದ್ದೀರೋ ಇದನ್ನು ತಲುಪಿಸುವ ಸಲುವಾಗಿ ಆತ್ಮಕ್ಕೆ ಸಂಬಂಧಪಟ್ಟಂತಹ ಸಮಿತಿಗಳು ಇದ್ದಾವ, ಯಾವೆಲ್ಲ ಇದ್ದಾವೆ? ಖಂಡಿತ ಇದೆ ಸರ್. ನಮಗೆ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಕಚೇರಿಯಿಂದ ನಮಗೆ ಪ್ರತಿ ವರ್ಷ ಕ್ರಿಯಾ ಯೋಜನೆಯನ್ನ ನೀಡಲಾಗುತ್ತೆ. ಆ ಯೋಜನೆಯನ್ನ ನಮಗೆ ಜಿಲ್ಲಾ ಮಟ್ಟದಲ್ಲಿ ಆಡಳಿತ ಮಂಡಳಿ ಸಭೆಗಳಿರುತ್ತೆ. ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದಾದ ನಂತರ ಅಲ್ಲಿ ಎಲ್ಲ ಇಲಾಖೆಯ ಮುಖ್ಯಸ್ಥರು, ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯಸ್ಥರು ಸದಸ್ಯರಾಗಿರ್ತಾರೆ, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಇರ್ತಾರೆ, ಹಾಗೆ ಖಾಸಗಿ ಸಂಸ್ಥೆಯ ಮುಖ್ಯಸ್ಥರು ಏನಿರ್ತಾರೆ ಅವರು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿರ್ತಾರೆ, ಪ್ರಗತಿಪರ ರೈತರು ಕೂಡ ಈ ಒಂದು ಸಭೆಯ ಸದಸ್ಯರಾಗಿರ್ತಾರೆ. ಈ ಒಂದು ಸಭೆಯಲ್ಲಿ ನಾವು ಕ್ರಿಯಾ ಯೋಜನೆಯನ್ನ ಚರ್ಚೆ ಮಾಡಿ ಅಲ್ಲಿ ವಿಮರ್ಶಿಸಿ ಮತ್ತೆ ಇಲ್ಲಿ ವಿಸ್ತರಣೆಗೆ ಸಂಬಂಧಪಟ್ಟದಿರ್ಬೋದು ಅಥವಾ ತಾಂತ್ರಿಕತೆಗೆ ಸಂಬಂಧಪಟ್ಟದಿರ್ಬೋದು, ಆರ್ಥಿಕವಾಗಿ ಇರ್ಬೋದು, ಇವೆಲ್ಲವನ್ನು ಕೂಡ ಅಲ್ಲಿ ಚರ್ಚೆ ಮಾಡಿ ನಾವು ಅಲ್ಲಿ ಅನುಮೋದನೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಆ ಅನುಮೋದನೆ ಪಡೆದುಕೊಂಡ ನಂತರದಲ್ಲಿ ನಾವು ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಅನುಷ್ಠಾನ ಮಾಡ್ತಾ ಬರ್ತೇವೆ. ಅದೇ ರೀತಿ ನಮಗೆ ಇನ್ನೊಂದು ಸಮಿತಿ ಇದೆ, ಅದು ನಿರ್ವಹಣಾ ಸಮಿತಿ ಸಭೆ ಅಂತ ಹೇಳಿ, ಅದರ ಒಂದು ಅಧ್ಯಕ್ಷತೆಯನ್ನ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ವಹಿಸ್ತಾರೆ. ಸೊ ಅಲ್ಲಿ ಕೂಡ ಎಲ್ಲ ಇಲಾಖೆಯ ಮುಖ್ಯಸ್ಥರು ಬರ್ತಾರೆ ಆ ಒಂದು ಸದಸ್ಯತ್ವದಲ್ಲಿ. ನಾನಾಗಲೇ ಹೇಳ್ದಂಗೆ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಸಂಶೋಧನಾ ಕೇಂದ್ರಗಳಿರ್ಬೋದು, ಈ ಎಲ್ಲ ಇಲಾಖೆಯ ಮುಖ್ಯಸ್ಥರ ಒಂದು ಉಪಸ್ಥಿತಿಯಲ್ಲಿ ಸಭೆ ಆಗುತ್ತೆ. ಸಭೆಯಲ್ಲಿ ಕೂಡ ಈಗ ರೈತರ ಸಮಸ್ಯೆ ಏನಿದೆ ಅನ್ನೋದನ್ನ ಚರ್ಚೆ ಮಾಡಿ ಅದಾದ ನಂತರ ಅಲ್ಲಿ ಒಂದು ತಾಂತ್ರಿಕ ಕ್ರಿಯಾ ಯೋಜನೆಯನ್ನ ನಾವು ತಯಾರು ಮಾಡಲಾಗತ್ತೆ. ಅದಾದ ನಂತರ ಇನ್ನು ಜಿಲ್ಲಾ ಮಟ್ಟದ ರೈತರ ಸಲಹಾ ಸಮಿತಿ ಸಭೆ ಅಂತಾಗತ್ತೆ, ಮತ್ತು ತಾಲೂಕು ಮಟ್ಟದ ರೈತರ ಸಲಹಾ ಸಮಿತಿ ಸಭೆ. ಇವೆರಡೂ ಕೂಡ ವರ್ಷಕ್ಕೆ ಒಂದು ಜಿಲ್ಲಾ ಮಟ್ಟದ ಸಭೆ 4 ಬಾರಿ ಆದ್ರೆ ತಾಲೂಕು ಮಟ್ಟದ ಸಭೆ 6 ಬಾರಿ ಆಗುತ್ತೆ ಹಂಗಾಮಿನ ಅನುಸಾರ ಅದು ಕೂಡ. ಸೊ ಈ ಸಭೆಯಲ್ಲಿ ಮುಖ್ಯವಾಗಿ ನಾವು ಆಯ್ದ ಪ್ರಗತಿಪರ ರೈತರನ್ನ ಮತ್ತು ಪ್ರಶಸ್ತಿ ವಿಜೇತರನ್ನ ನಾವು ಆಯ್ಕೆ ಮಾಡಿರ್ತೀವಿ. ಜಿಲ್ಲಾ ಮಟ್ಟದಲ್ಲಾದ್ರೆ ತಾಲೂಕಿಗೆ 4 ಅಥವಾ 5 ಸದಸ್ಯರನ್ನ ಆಯ್ಕೆ ಮಾಡಿರ್ತೇವೆ. ಅವರು ಅವರ ಒಂದು ಭಾಗಗಳಿಗೆ ಸೂಕ್ತವಾಗುವಂತಹ ಮತ್ತು ಆ ಒಂದು ಲೋಕಲ್ ಅಲ್ಲಿ ಏನು ಸಮಸ್ಯೆ ಇದೆ ಅದನ್ನ ಅವರು ಆ ಒಂದು ಸಭೆಯಲ್ಲಿ ಮಂಡಿಸ್ತಾರೆ. ಸೊ ಆ ಸಮಸ್ಯೆಗೆ ಪರಿಹಾರವನ್ನ ಈ ಯೋಜನೆಯಡಿ ಏನ್ ಸೂಚಿಸಬೇಕು ಅದರ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಸೊ ಅದಾದ ನಂತರ ನಾವು ನಿರ್ವಹಣಾ ಸಮಿತಿ ಸಭೆಯಲ್ಲಿ ದೊರೆತಂತ ಒಂದು ಸೂಚನೆಗಳೇನಿರುತ್ತೆ, ಆಡಳಿತ ಮಂಡಳಿಯಲ್ಲಿ ದೊರೆತಂತ ಸೂಚನೆ ಇರುತ್ತೆ, ಹಾಗೆ ಈ ಒಂದು ರೈತರ ಸಲಹಾ ಸಮಿತಿ ಸಭೆಯಲ್ಲಿ ದೊರೆತಂತ ಎಲ್ಲ ಸೂಚನೆಗಳನ್ನು ಕ್ರೋಢೀಕರಿಸಿ ಯಾವುದು ಆದ್ಯತೆ ಮೇರೆಗೆ ನಾವು ಅನುಷ್ಠಾನ ಮಾಡಬಹುದು ಅಂತದನ್ನ ಪಟ್ಟಿ ಮಾಡಿ ಆಯಾ ಒಂದು ಹಂಗಾಮಿಗೆ ಮತ್ತು ಆಯಾ ಒಂದು ವಾರ್ಷಿಕ ಇದರಲ್ಲಿ ನಾವು ಅನುಷ್ಠಾನ ಮಾಡ್ತಾ ಬರ್ತೇವೆ ಕಾರ್ಯಕ್ರಮಗಳನ್ನ. ಅದೇ ರೀತಿ ಈ ಒಂದು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 39 ಆತ್ಮ ಸಿಬ್ಬಂದಿಗಳಿರ್ತಾರೆ. ಸೊ ಆ 39 ಆತ್ಮ ಸಿಬ್ಬಂದಿಗಳು ಯಾರೆಲ್ಲ ಅಂತ ಹೇಳಿದ್ರೆ, ಹೋಬಳಿ ಮಟ್ಟದಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಅಂತ ಬರ್ತಾರೆ, ಹಾಗೆ ತಾಲೂಕು ಮಟ್ಟದಲ್ಲಿ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು ಅಥವಾ ಬಿಟಿಎಂ ಅಂತ ಕರೀತಾರೆ, ಹಾಗೆ ಜಿಲ್ಲಾ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರು. ಯೋಜನಾ ನಿರ್ದೇಶಕರು ಅಂತ ಹೇಳಿದ್ರೆ ನಮ್ಮ ಜಂಟಿ ಕೃಷಿ ನಿರ್ದೇಶಕರಾಗ್ತಾರೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಯೋಜನೆಯ ಅನುಷ್ಠಾನ ಆಗ್ತಾ ಬರ್ತದೆ. ಸೊ ಈ ಆತ್ಮ ಸಿಬ್ಬಂದಿಗಳು ಕೇವಲ ಆತ್ಮ ಯೋಜನೆಯ ಅನುಷ್ಠಾನ ಅಲ್ಲದೇನೆ ಇಲಾಖೆಯಲ್ಲಿ ದೊರೆಯುವಂತಹ ಎಲ್ಲ ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡ್ತಾ ಬರ್ತಾರೆ. ಅದರಲ್ಲಿ ಉದಾಹರಣೆಗೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಇರ್ಬೋದು, ಮಣ್ಣು ಆರೋಗ್ಯ ಅಭಿಯಾನ ಇರ್ಬೋದು, ಅದೇ ರೀತಿ ಬೆಳೆ ಸಮೀಕ್ಷೆ ಇರ್ಬೋದು, ಕೃಷಿ ಅಭಿಯಾನಗಳಿರ್ಬೋದು, ಹೀಗೆ ರೈತರನ್ನು ತಲುಪಲಿಕ್ಕೆ ಯಾವುದೆಲ್ಲ ಒಂದು ಯೋಜನೆಗಳಿದೆ ವಿಸ್ತರಣೆಗೆ ಸಂಬಂಧಪಟ್ಟಂತದ್ದು, ಆ ಎಲ್ಲ ಯೋಜನೆಯಲ್ಲಿ ಈ ಒಂದು ಸಿಬ್ಬಂದಿಗಳು ಕಾರ್ಯೋನ್ಮುಖವಾಗಿರ್ತಾರೆ. ಇದು ಕೇವಲ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡುತ್ತೋ ಅಥವಾ ಕೃಷಿ ಸಂಬಂಧ ಇಲಾಖೆಗಳ ಕೆಲಸವನ್ನು ಕೂಡ ಮಾಡುತ್ತಾ ಹೇಗೆ? ಕೃಷಿ ಮತ್ತು ಕೃಷಿ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳಲ್ಲಿ ಲಭ್ಯ ಇರುವಂತಹ ಯೋಜನೆಗಳಿರ್ಬೋದು, ಅಲ್ಲಿನ ತಾಂತ್ರಿಕತೆಗಳಿರ್ಬೋದು, ವಿಸ್ತರಣೆಗೆ ಸಂಬಂಧಪಟ್ಟಂತ ಯಾವುದೇ ಕೆಲಸಗಳನ್ನ ಈ ಯೋಜನೆಯಡಿ ಮಾಡಲಾಗುತ್ತೆ ಸರ್. ಅದು ರೇಷ್ಮೆ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಮೀನುಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಸಂಬಂಧ ಇಲಾಖೆಗಳು ಏನಿದ್ದಾವೋ ಆ ಎಲ್ಲಾ ಇಲಾಖೆಗಳ ಒಂದು ತಾಂತ್ರಿಕತೆಗೆ ಸಂಬಂಧಪಟ್ಟಂತಹ ವಿಸ್ತರಣಾ ಕೆಲಸವನ್ನ ಈ ಆತ್ಮ ಅನ್ನುವಂಥದ್ದು ಮಾಡ್ತಾ ಹೋಗುತ್ತೆ. ಕೃಷಿ ವಿಸ್ತರಣೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೆ, ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೆ, ಅದನ್ನ ಹೇಗೆ ಕೃಷಿಕರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಆತ್ಮ ಯೋಜನೆ ಮಾಡ್ತಾ ಇದೆ. ಕೃಷಿಗೆ ಸಂಬಂಧಪಟ್ಟಂತ ಹಲವಾರು ಕಾರ್ಯಕ್ರಮಗಳನ್ನು ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಾವು ಜಿಲ್ಲೆಯಾದ್ಯಂತ ಅನುಷ್ಠಾನ ಮಾಡ್ತಾ ಬರ್ತಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ತರಬೇತಿಗಳು, ಅಧ್ಯಯನ ಪ್ರವಾಸಗಳು, ಕ್ಷೇತ್ರ ಪಾಠಶಾಲೆಗಳು, ಹಾಗೆ ಕ್ಷೇತ್ರೋತ್ಸವಗಳು, ಕಿಸಾನ್ ಗೋಷ್ಠಿಗಳು, ರೈತ ಆಸಕ್ತ ಗುಂಪುಗಳ ರಚನೆ ಇರಬಹುದು, ಹಾಗೆ ರೈತ ಮತ್ತು ವಿಜ್ಞಾನಿಗಳ ನಡುವಿನ ಒಂದು ಸಂವಾದ ಕಾರ್ಯಕ್ರಮ ಇರುತ್ತೆ, ಮತ್ತು ರೈತರ ಒಂದು ಕ್ಷೇತ್ರಕ್ಕೆ ವಿಸ್ತರಣಾ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಕ್ಷೇತ್ರ ಭೇಟಿ ಮಾಡುವಂತದ್ದು, ಮತ್ತು ರೈತರ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೂಡ ಈ ಯೋಜನೆಯಡಿ ನೀಡಲಾಗುತ್ತೆ. ಸೊ ಮುಖ್ಯವಾಗಿ ತರಬೇತಿ ಅಂತ ನಾನು ಏನ್ ಹೇಳಿದೆ, ಈ ತರಬೇತಿಯಲ್ಲಿ ಜಿಲ್ಲೆಯ ಒಳಗಿನ ತರಬೇತಿ, ಜಿಲ್ಲೆಯ ಹೊರಗಿನ ತರಬೇತಿ, ಹಾಗೆ ರಾಜ್ಯದ ಹೊರಗಿನ ತರಬೇತಿಯನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಜಿಲ್ಲೆಯೊಳಗಿನ ತರಬೇತಿ ಅಂತ ಹೇಳಿದ್ರೆ, ಈಗ ನಾವು ಆ ಒಂದು ವಿಷಯವನ್ನು ಹೇಗೆ ಸೆಲೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ತಾಲೂಕು ಮಟ್ಟದಲ್ಲಿ ಸಲಹಾ ಸಮಿತಿ ಆಗುತ್ತೆ, ರೈತರ ಬೇಡಿಕೆ ಅನುಸಾರ ರೈತರು ಅವರು ನೀಡಿದಂತ ಸಲಹೆಯನ್ನು ನಾವು ಪಟ್ಟಿ ಏನ್ ಮಾಡಿರ್ತೇವೆ ಅಲ್ಲಿ ಒಂದು ಆದ್ಯತಾ ಪಟ್ಟಿಯನ್ನು ನಾವು ತಯಾರಿಸ್ತೇವೆ. ಈ ಒಂದು ಭಾಗಕ್ಕೆ ಉದಾಹರಣೆಗೆ ಸಾವಯವ ಕೃಷಿ ಬಗ್ಗೆ ತರಬೇತಿ ಬೇಕು ಅಂದ್ರೆ, ಎರೆಹುಳು ಗೊಬ್ಬರ ತೊಟ್ಟಿ ತಯಾರಿಕೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಜೇನು ಸಾಕಾಣಿಕೆ ಬಗ್ಗೆ ತರಬೇತಿ ಸಂತತಿ ಬೇಕು ಅಂತಂದ್ರೆ, ಅಥವಾ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಯಾವ ರೀತಿಯಾದಂತ ಒಂದು ತಾಂತ್ರಿಕ ಮಾಹಿತಿ ಅವರಿಗೆ ಅವಶ್ಯಕತೆ ಇತ್ತು ಅಂತಂದ್ರೆ, ಈ ರೀತಿಯಾಗಿ ನಾವು ಹಲವಾರು ತರಬೇತಿಗಳನ್ನ ನೀಡ್ತಾ ಬರ್ತೇವೆ. ಕಳೆದ ಸಾಲಿನಲ್ಲಿ ನೋಡೋದಾದ್ರೆ ನಾವು ಈಗ ಅಧಿಕ ಇಳುವರಿ ಪಡಿಬೇಕಂತ ಹೇಳಿದ್ರೆ ಯಾವ್ದೆಲ್ಲ ಒಂದು ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳನ್ನು ಅನುಸರಿಸಬಹುದು, ಬಿತ್ತನೆ ಬೀಜ ಖರೀದಿಸುವಾಗ ಗಮನಿಸಬೇಕಾದಂತ ಅಂಶಗಳು ಯಾವ್ದ್ಯಾವ್ದು, ಬೀಜೋಪಚಾರ ಮಾಡಬೇಕಾದ ಹೇಗೆ, ಮತ್ತೆ ರೈತರು ರಸಗೊಬ್ಬರವನ್ನು ಖರೀದಿ ಮಾಡುವಾಗ ಯಾವ್ದೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಮತ್ತೆ ಬೇವು ಲೇಪಿತ ಯೂರಿಯಾವನ್ನ ಬಳಕೆ ಮಾಡೋದ್ರಿಂದ ಪ್ರಯೋಜನ ಏನು, ಇತ್ತೀಚೆಗೆ ನ್ಯಾನೋ ಗೊಬ್ಬರ ಏನ್ ಬರ್ತಾ ಇದೆ ಅದರ ಒಂದು ಬಳಕೆಯ ಒಂದು ಕ್ರಮಗಳನ್ನ ಆಗಿರ್ಬೋದು, ಅಥವಾ ನಕಲಿ ಮತ್ತೆ ಈ ಕಲಬೆರಕೆ ಗೊಬ್ಬರಗಳನ್ನು ಕಂಡುಹಿಡಿಯುವ ವಿಧಾನಗಳಿರ್ಬೋದು, ಮತ್ತೆ ಕೀಟನಾಶಕ ಖರೀದಿಸುವಾಗ ನಾವು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಹೀಗೆ ಹಲವಾರು ಕೃಷಿಗೆ ಸಂಬಂಧಪಟ್ಟಂತಹ ತರಬೇತಿ. ಆದರೆ ಇನ್ನು ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಸಮಗ್ರ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಇರ್ಬೋದು, ಕೀಟ ರೋಗ ಮತ್ತೆ ಪೋಷಕಾಂಶ ನಿರ್ವಹಣೆ, ಉದಾಹರಣೆಗೆ ತೆಂಗಿನಲ್ಲಿ, ಹಾಗೇನೆ ನಾವು ಜೇನು ಸಾಕಾಣಿಕೆ ಬಗ್ಗೆ, ಮತ್ತೆ ಇನ್ನು ಮೀನುಗಾರಿಕೆ ಇಲಾಖೆ ಬಗ್ಗೆ, ತೋಟಗಾರಿಕಾ ಇಲಾಖೆ, ಹಾಗೆ ಪಶುಸಂಗೋಪನೆ ಇಲಾಖೆ, ರೇಷ್ಮೆ ಇಲಾಖೆ, ಈ ಎಲ್ಲ ಇಲಾಖೆಗಳಲ್ಲಿ ಹೊಸ ತಾಂತ್ರಿಕತೆಗಳೇನಾದರೂ ಇದ್ದಲ್ಲಿ ಅಥವಾ ಹೊಸ ಯೋಜನೆಗಳಿದ್ದಲ್ಲಿ ಅವುಗಳನ್ನು ರೈತರಿಗೆ ಈ ತರಬೇತಿಯನ್ನು ಆಯೋಜನೆ ಮಾಡುವ ಮೂಲಕ ತಲುಪಿಸ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲೆಯ ಹೊರಗಿನ ತರಬೇತಿ ಅಂತ ಹೇಳಿದೆ, ಇಲ್ಲಿ ಕೂಡ ನಾವು ಪ್ರಗತಿಪರ ರೈತರ ತಾಕಿಗೆ ಅವರನ್ನ ಕರೆದುಕೊಂಡು ಹೋಗ್ತೀವಿ, ಮತ್ತು ಕೃಷಿ ಸಂಶೋಧನಾ ಕೇಂದ್ರಗಳಿರುತ್ತೆ, ಕೃಷಿ ಕಾಲೇಜ್ ಇರುತ್ತೆ, ಅಂತ ಕಡೆ ಅವರನ್ನ ಕರೆದೊಯ್ದು ಅಲ್ಲಿರುವಂತಹ ಹೊಸ ಒಂದು ಮೆಥಡ್ ಆಫ್ ಅಗ್ರಿಕಲ್ಚರ್ ಇರುತ್ತೆ, ಅದನ್ನ ಕೂಡ ಅವರಿಗೆ ತರಬೇತಿಯ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಕೊಡಿಸುವ ನಿಟ್ಟಿನಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಮಾಡ್ತಿರಲ್ಲ, ಎಲ್ಲಿ ಮಾಡ್ತೀರಾ ಅದನ್ನ? ಜಿಲ್ಲಾ ಮಟ್ಟದ ತರಬೇತಿಯನ್ನ ಸ್ಥಳೀಯವಾಗಿ ಅವರ ಗ್ರಾಮಗಳಲ್ಲೇ ನಾವು ಮಾಡಬಹುದು, ಅಥವಾ ಜಿಲ್ಲಾ ಮಟ್ಟದಲ್ಲಿ ಕೆಲವು ಕೃಷಿ ಕಾಲೇಜಿಗೆ ಅವರನ್ನ ಕರ್ಕೊಂಡು ಬಂದು ಅಲ್ಲೂ ಕೂಡ ತರಬೇತಿಯನ್ನು ಕೊಡಿಸ್ತೇವೆ, ಹಾಗೆ ಕೃಷಿ ವಿಜ್ಞಾನ ಕೇಂದ್ರಗಳಿರುತ್ತೆ ಅಲ್ಲೂ ಕೂಡ ತರಬೇತಿಯನ್ನು ಕೊಡಿಸ್ತೇವೆ, ಈಗ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಿರುತ್ತೆ. ಸೊ ಅಂತ ಕಡೆ ಅವರ ಒಂದು ಸ್ಥಳೀಯವಾಗಿ ಏನ್ ಸಮಸ್ಯೆ ಇದೆ ಅದನ್ನ ನಾವು ಅರಿತು ಎಲ್ಲಿ ಸೂಕ್ತವಾದ ಸ್ಥಳ ಇದಕ್ಕೆ ಆಯ್ಕೆ ಅಂತ ಹೇಳಿ ಮಾಡಿ ಅಲ್ಲಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಿರ್ಬೋದು ಅಥವಾ ಕೃಷಿ ಕಾಲೇಜಿನ ವಿಷಯ ತಜ್ಞರಿರ್ಬೋದು ಅವರ ಒಂದು ಸಹಕಾರವನ್ನ ನಾವು ಸದಾ ಬಳಸ್ಕೊಳ್ತಾ ಇದ್ದೇವೆ. ಆದ್ರೆ ಎಲ್ಲಿ ಅವರಿಗೆ ಹೆಚ್ಚು ಅನುಕೂಲ ಆಗುತ್ತೋ ಅಂತಹ ಜಾಗದಲ್ಲಿ ಅವರಿಗೆ ತರಬೇತಿಯನ್ನು ಆಯೋಜನೆಯನ್ನು ಮಾಡಲಾಗುತ್ತೆ. ಇನ್ನು ಪ್ರಾತ್ಯಕ್ಷಿಕೆ, ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾತ್ಯಕ್ಷಿಕೆಯನ್ನು ಮಾಡ್ತೀರಿ? ಸೊ ಪ್ರಾತ್ಯಕ್ಷಿಕೆ ಅಂತ ಹೇಳಿದ್ರೆ ಈಗ ಆ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಆ ತಾಂತ್ರಿಕತೆ ಅವರಿಗೆ ಲಾಭ ಆಗಿರ್ಬೇಕು, ಅದು ಅವರ ಒಂದು ಸ್ಥಳೀಯದಲ್ಲಿ ಅವರಿಗೆ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಸೂಕ್ತ ಆಗಿರ್ಬೇಕು, ಮತ್ತೆ ಅದು ಹೆಚ್ಚು ಲಾಭವನ್ನು ತಂದುಕೊಡುವಂತದ್ದಾಗಿರ್ಬೇಕು, ಅಂತಹ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ತೇವೆ. ಸೊ ಆ ವಿಷಯದ ಕುರಿತಾಗಿ ನಾವು ಒಂದು ಪ್ರಾತ್ಯಕ್ಷಿಕೆ ಅಂತ ಹೇಳಿದ್ರೆ ಕ್ಷೇತ್ರ ಮಟ್ಟದಲ್ಲಿ ನಾವು ಆಯೋಜನೆ ಮಾಡ್ತೇವೆ, ಅಲ್ಲಿ ನೋಡಿ ತಿಳಿ ಮಾಡಿ ಕಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಅಳವಡಿಕೆ ಮಾಡ್ತೇವೆ. ಇಲ್ಲಿ ಪ್ರಮಾಣೀಕರಿಸುವ ಒಂದು ಪದ್ಧತಿ, ಈ ಪದ್ಧತಿಯಲ್ಲಿ ಅಂತ ಹೇಳಿದ್ರೆ ಅವರು ಬಿತ್ತನೆಯಿಂದ ಕಟಾವಿನವರೆಗೆ ಅಥವಾ ಒಂದು ಹೊಸ ತಾಂತ್ರಿಕತೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಅವರೇ ಅದನ್ನು ಸ್ವತಃ ಅವರ ಕ್ಷೇತ್ರದಲ್ಲಿ ಪ್ರಯೋಗ ಮಾಡಿ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳಿ ಅವರು ಮನವರಿಕೆ ಮಾಡಿಸುವಂತ ಒಂದು ಪದ್ಧತಿ, ಇದು ವಿಶೇಷವಾದಂತಹ ಪದ್ಧತಿ ಆಗುತ್ತೆ. ಸೊ ಇಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಾತ್ಯಕ್ಷಿಕೆಗಳನ್ನ ಕೈಗೊಂಡಿದ್ದೇವೆ. ಅದರಲ್ಲಿ ಭತ್ತದಲ್ಲಿ ಯಾಂತ್ರೀಕರಣ, ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ರೈತರೆಲ್ಲರೂ ಭತ್ತವನ್ನು ಬೆಳೆಯುವಂಥದ್ದು ಬಹಳಷ್ಟು ಕಡಿಮೆ ಮಾಡ್ತಾ ಇದ್ದಾರೆ, ಅದರಿಂದ ಪರ್ಯಾಯವಾಗಿ ಬೇರೆ ಬೆಳೆಗೆ ಶಿಫ್ಟ್ ಆಗ್ತಾ ಇದ್ದಾರೆ, ಅಡಿಕೆ ಇರ್ಬೋದು, ಜೋಳಕ್ಕೆ ಇರ್ಬೋದು, ಈ ರೀತಿಯಾಗಿ ಶಿಫ್ಟ್ ಆಗ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಭತ್ತದ ಒಂದು ವಿಸ್ತೀರ್ಣವನ್ನ ಹೆಚ್ಚು ಮಾಡಬೇಕು, ಮತ್ತೆ ಇಳುವರಿಯನ್ನ ಕೂಡ ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಒಂದು ಯಾಂತ್ರೀಕರಣಕ್ಕೆ ಅವರು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಭತ್ತದಲ್ಲಿ ನಾವು ಬಿತ್ತನೆಯಿಂದ ಕಟಾವಿನ ಹಂತದವರೆಗೂ, ಬಿತ್ತನೆ ಅಂತ ಹೇಳಿದ್ರೆ ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಮತ್ತೆ ನಮಗೆ ಕಳೆಯ ನಿಯಂತ್ರಣಕ್ಕೆ ಕೋನೋ ವೀಡರ್ ಇರ್ಬೋದು, ಸೈಕಲ್ ವೀಡರ್ ಇರ್ಬೋದು, ಅದಾದ ನಂತರ ನಮಗೆ ಕಟಾವಿನಲ್ಲೂ ಸಹ ಯಂತ್ರಗಳ ಬಳಕೆ ಮಾಡುವಂಥದ್ದು ಇರ್ಬೋದು, ಇವೆಲ್ಲವನ್ನು ಕೂಡ ನಮಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಲೇಬರ್ನ ರಿಪ್ಲೇಸ್ ಮಾಡುವಂತಹ ಒಂದು ಕಾರ್ಯ ಆಗ್ತಾ ಇದೆ. ಇಲ್ಲಿ ಎಷ್ಟೋ ಜನ ಸಕಲೇಶ್ಪುರ ಭಾಗದಲ್ಲಿ ಈ ಒಂದು ಪ್ರಾತ್ಯಕ್ಷಿಕೆಯಿಂದ ಸಾಕಷ್ಟು ರೈತರು ಬದಲಾಗಿದ್ದಾರೆ, ಮತ್ತೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏನಿದೆ ಅಲ್ಲಿಂದ ಈ ಒಂದು ಯಂತ್ರಗಳನ್ನ ಕೂಡ ಅವರು ರೆಂಟ್ಗೆ ಪಡ್ಕೊಂಡು ಅದನ್ನ ಕೃಷಿ ಯಂತ್ರಧಾರೆಯಿಂದ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇನ್ನ ಭತ್ತದ ತಳಿಗಳನ್ನ ಕೂಡ ಸಾಕಷ್ಟು ನಾವು ಪರಿಚಯ ಮಾಡಿಸಿದ್ದೇವೆ. ಈಗ KPR 1 ತಳಿ ಅಂತ ಹೇಳಿ ಉದಾಹರಣೆಗೆ, ಅದು ಕರ್ನಾಟಕ ಪೊನ್ನಂಪೇಟ್ ರೈಸ್ ಅಂತ ಹೇಳ್ಬಿಟ್ಟು ಕೇವಲ ಮಲೆನಾಡಿಗೆ ಸೂಕ್ತವಾಗುವಂತ ಒಂದು ತಳಿ ಅದು. ಈವನ್ ಬೆಂಕಿ ರೋಗಕ್ಕೂ ಕೂಡ ಅದು ಬಹಳಷ್ಟು ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ತಳಿ. ಇಂಥ ತಳಿಗಳ ಪರಿಚಯ ನಾವು ನಮ್ಮ ಒಂದು ಆತ್ಮ ಯೋಜನೆಯಡಿ ಪರಿಚಯ ಮಾಡಿಸಿದಾಗ ಮಾತ್ರ ರೈತರಿಗೆ ತಲುಪಿರುವಂಥದ್ದು. ಇದು ಒಂದು ಯಶೋಗಾಥೆ ಕೂಡ. ಸಾಕಷ್ಟು ಜನ ರೈತರು ಸಕಲೇಶ್ಪುರ ಭಾಗದಲ್ಲಿ ಈ ಒಂದು KPR 1 ಏನು ತಳಿ ಇದೆ ಅದನ್ನ ಅವರು ಬಳಕೆ ಮಾಡ್ತಾ ಇದ್ದಾರೆ ಬೆಂಕಿ ರೋಗಕ್ಕೆ ನಿರೋಧಕ ಅಂತ ಹೇಳಿ. ಇನ್ನ KRH 4 ಅಂತ ಹೇಳಿ ವೆರೈಟಿ, RNR 15048 ಅಂತ ಹೇಳಿ ವೆರೈಟಿ. ಹಾಗೇನೆ ನಾವು ರಾಗಿಗೆ ಬಂದ್ರೆ KMR 360 ಬಿಳಿ ರಾಗಿ, ಮತ್ತೆ ಈ ಹರಳು, ಹರಳನ್ನ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯಿಲ್ ಸೀಡ್ ರಿಸರ್ಚ್ ಇಂದ ತರಿಸಿ ಹೊಸ ತಳಿಗಳನ್ನ ತರಿಸಿ ಅಲ್ಲಿ ಕೂಡ ICH 66, DCH 177, ಹೀಗೆ ಅರಸೀಕೆರೆ ಭಾಗಕ್ಕೆ ಹೆಸರು ಉದ್ದು ಆಮೇಲೆ ಸಿರಿಧಾನ್ಯಗಳ ತಳಿಗಳನ್ನ ಕೂಡ ಅಲ್ಲಿ ಪರಿಚಯ ಮಾಡಿಸಿದ್ದೇವೆ. ಇನ್ನು ಮುಸುಕಿನ ಜೋಳಕ್ಕೆ ಬಂದ್ರೆ ಲದ್ದಿ ಹುಳುಗಳು ಅಂತ ಏನು ಸಾಕಷ್ಟು ತೀವ್ರವಾಗಿ ಇತ್ತು, ಇದನ್ನ ಸಮಗ್ರವಾಗಿ ನಿರ್ವಹಣೆ ಮಾಡುವಂತದನ್ನ. ಮತ್ತೆ ಅಂತರ ಬೆಳೆ ಬೇಸಾಯ ಪದ್ಧತಿ, ಈಗ ಮುಸುಕಿನ ಜೋಳದಲ್ಲಿ ತೊಗರಿ ಅಥವಾ ದ್ವಿದಳ ಧಾನ್ಯಗಳು, ಆ ರೀತಿಯಾದಂತಹ ಪದ್ಧತಿಗಳನ್ನ ಕೂಡ ರೈತರಿಗೆ ಪ್ರಾತ್ಯಕ್ಷಿಕೆ ಮೂಲಕ ನಾವು ಪರಿಚಯ ಮಾಡಿಸಿಕೊಟ್ಟಿದ್ದೇವೆ. ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಾತ್ಯಕ್ಷಿಕೆ. ಇನ್ನು ತೋಟಗಾರಿಕಾ ಇಲಾಖೆಗೆ ಬಂದ್ರೆ ಅಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಕುಡಿಕಾಂಡ ಸಸಿ ಅಂತ ಹೇಳಿ ನಾವು ಆತ್ಮ ಯೋಜನೆಯಡಿ ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನ ಕೈಗೊಂಡ್ವಿ. ಮತ್ತೆ ತೆಂಗು ಬೆಳೆಯಲ್ಲಿ ಕೂಡ ಸಾಕಷ್ಟು ಕೀಟ ಮತ್ತೆ ರೋಗಗಳು, ಸ್ಪೈರ್ಲಿಂಗ್ ವೈಟ್ ಫ್ಲೈಸ್ ಅಂತ ಹೇಳಿ, ಹಾಗೆ ಕೆಂಪು ಮೂತಿ ಹುಳುಗಳ ನಿರ್ವಹಣೆ ಇರಬಹುದು, ಬಕೆಟ್ ಟ್ರಾಪ್ಸ್ ನ ಇಂಟ್ರೊಡ್ಯೂಸ್ ಮಾಡುವಂತದ್ದು, ಇದೆಲ್ಲನೂ ಕೂಡ ಆತ್ಮ ಯೋಜನೆಯಡಿ ಮಾಡಿದ್ದೇವೆ. ಹಾಗೆ ಜೇನು ಸಾಕಾಣಿಕೆ ಬಗ್ಗೆ ಹಲವಾರು ರೈತರು ಈಗ ಜೇನು ಸಾಕಾಣಿಕೆಗೆ ಮುಂದೆ ಬರ್ತಾ ಇದ್ದಾರೆ. ಸೊ ಅವರಿಗೆ ಮಾಹಿತಿ ಇರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟ ಒಂದು ವಿಷಯ ತಜ್ಞರ ಮೂಲಕ ಅವರಿಗೆ ಮಾಹಿತಿಯನ್ನು ಕೊಡಿಸುವುದರ ಮೂಲಕ ಫಿಸಿಕಲಿ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ, ಯಾವ ರೀತಿಯಾಗಿ ಅದನ್ನ ಹ್ಯಾಂಡಲ್ ಮಾಡಬೇಕು ಜೇನನ್ನ, ಆ ರೀತಿಯಾಗಿ ಹೆಚ್ಚಿನ ಮಾಹಿತಿಯನ್ನ ನಾವು ಕೊಡಿಸ್ತಾ ಬಂದಿದ್ದೇವೆ. ಇನ್ನು ಪೌಷ್ಟಿಕ ಕೈತೋಟಗಳನ್ನ ನಿರ್ಮಾಣ ಹೇಗೆ ಮಾಡಿಕೊಳ್ಳೋದು, ಆ ರೀತಿಯಾಗಿ ತೋಟಗಾರಿಕಾ ಇಲಾಖೆಯ ಮೂಲಕ ಪ್ರಾತ್ಯಕ್ಷಿಕೆಯನ್ನ ಕೈಗೊಂಡಿದ್ದೇವೆ. ಇನ್ನು ಪಶುಸಂಗೋಪನೆ ಇಲಾಖೆಗೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಮತೋಲನ ಆಹಾರವನ್ನ ಯಾವ ರೀತಿ ಹಸುಗಳಿಗೆ ನೀಡಬೇಕಾಗತ್ತೆ, ಹಾಗೆ ರೋಗ ನಿರ್ವಹಣೆ ಬಗ್ಗೆ ಇರ್ಬೋದು, ಮತ್ತೆ ಗೊಡ್ಡು ರಾಸುಗಳಲ್ಲಿ ಗರ್ಭ ಧರಿಸುವಂತದ್ದು ಯಾವ ರೀತಿಯಾಗಿ ಮಾಡಬಹುದು, ಕಾಲ್ಬಾಯಿ ರೋಗ ನಿರ್ವಹಣೆ, ಮತ್ತೆ ಹಾಲಿನ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಯಾವ ರೀತಿ ಪೋಷಕಾಂಶಗಳನ್ನ ನೀಡಬೇಕಾಗತ್ತೆ. ಸೊ ಇವೆಲ್ಲದರ ಕುರಿತಾಗಿ ಪಶುಸಂಗೋಪನೆ ಇಲಾಖೆ ಮೂಲಕ ನಾವು ಹೆಚ್ಚಿನ ಮಾಹಿತಿಯನ್ನ ಪ್ರಾತ್ಯಕ್ಷಿಕೆಯ ಮೂಲಕ ನೀಡಿದ್ದೇವೆ ಆಂದೋಲನದ ರೀತಿಯಲ್ಲಿ. ಇನ್ನು ಮೀನುಗಾರಿಕೆ ಇಲಾಖೆಗೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಹೊಸ ಮೀನು ತಳಿಗಳನ್ನ ಪರಿಚಯ ಮಾಡಿಸುವಲ್ಲಿ, ಈಗ ರೋಹು ಇರ್ಬೋದು, ಮೃಗಾಲ, ಕಾಟ್ಲ, ಎಲ್ಲವನ್ನು ಕೂಡ ನಾವು ಕೃಷಿ ಹೊಂಡದಲ್ಲಿ ಯಾವ ರೀತಿಯಾಗಿ ಸಾಕಾಣಿಕೆ ಮಾಡಬಹುದು ವೈಜ್ಞಾನಿಕವಾಗಿ, ಈ ರೀತಿಯಾದಂತಹ ಒಂದು ಮೀನುಗಾರಿಕಾ ಇಲಾಖೆ. ಇನ್ನು ರೇಷ್ಮೆ ಇಲಾಖೆಗೆ ಬಂತು ಅಂತ ಹೇಳಿದ್ರೆ ಮಣ್ಣಿನ ಪೋಷಕಾಂಶ ಬಹಳಷ್ಟು ಅತ್ಯಗತ್ಯ ಅಲ್ಲಿ. ಅಲ್ಲಿ ಸಾವಯವ ಪದ್ಧತಿಯಲ್ಲಿ ಮಣ್ಣಿನ ಪೋಷಕಾಂಶ ಹೆಚ್ಚು ಮಾಡತಕ್ಕಂಥದ್ದು, ಮತ್ತೆ ಅಲ್ಲಿನ ಒಂದು ಚಾಕಿ ರೇರಿಂಗ್ ಹೌಸ್ ಇರುತ್ತೆ, ಅದನ್ನ ಒಂದು ಶುಚಿತ್ವವನ್ನು ಹೇಗೆ ಕಾಪಾಡಿಕೊಳ್ಳುವಂಥದ್ದು, ಅದೆಲ್ಲವನ್ನು ಕೂಡ ಈ ಆತ್ಮ ಯೋಜನೆಯಡಿ ಪ್ರಾತ್ಯಕ್ಷಿಕೆಯ ಮೂಲಕ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರ ಮೂಲಕ ಮತ್ತು ಕೃಷಿ ಕಾಲೇಜಿನ ವಿಷಯ ತಜ್ಞರ ಮೂಲಕ ನಾವು ಈ ಒಂದು ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ತಾ ಬಂದಿದ್ದೇವೆ ಸರ್. ಸಾಕಷ್ಟು ಅಧ್ಯಯನ ಪ್ರವಾಸಗಳನ್ನು ಕೂಡ ನಾವು ಹಮ್ಮಿಕೊಳ್ತೇವೆ ಅನ್ನುವಂಥ ವಿಚಾರಗಳನ್ನು ಹೇಳಿದ್ವಿ ಆರಂಭದಲ್ಲಿ. ಏನೆಲ್ಲ ಅಧ್ಯಯನ ಪ್ರವಾಸಗಳು, ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಎಲ್ಲಿಗೆ ಅವರನ್ನ ಕರೆದುಕೊಂಡು ಹೋಗಬಹುದು? ಹೆಚ್ಚಿನದಾಗಿ ನಾವು ಅಧ್ಯಯನ ಪ್ರವಾಸ ಅಂತ ಬಂತು ಅಂತ ಹೇಳಿದ್ರೆ ಇದು ಕೂಡ ಜಿಲ್ಲೆಯೊಳಗಿನ ಅಧ್ಯಯನ ಪ್ರವಾಸ ಇರುತ್ತೆ, ಜಿಲ್ಲೆಯ ಹೊರಗಿನ ಅಧ್ಯಯನ ಪ್ರವಾಸ ಇರುತ್ತೆ, ಹಾಗೆ ರಾಜ್ಯದಿಂದ ಹೊರಗಡೆ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಈ ಒಂದು ಅಧ್ಯಯನ ಪ್ರವಾಸವನ್ನು ನಾವು ಜಿಲ್ಲೆಯ ಒಳಗಡೆ ತೆಗೆದುಕೊಂಡ್ರೆ ಪ್ರಗತಿಪರ ರೈತರ ತಾಕಿಗೆ, ಮುಖ್ಯವಾಗಿ ಈಗ ನಮ್ಮಲ್ಲಿ ಹಲವಾರು ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತರಿದ್ದಾರೆ, ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಸಾಕಷ್ಟು ಪ್ರಶಸ್ತಿ ವಿಜೇತರಿದ್ದಾರೆ. ಅಂತಹರ ತಾಕಿಗೆ ಕರ್ಕೊಂಡೋಗಿ ಅಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿರುವಂತಹ ರೈತರಿರ್ತಾರೆ, ಅಥವಾ ಹೊಸ ಯಂತ್ರಗಳನ್ನ ಬಳಕೆ ಮಾಡಿಕೊಂಡಿರುವಂತಹ ರೈತರಿರ್ತಾರೆ, ಹೊಸದಾದ ಬೇಸಾಯ ಕ್ರಮಗಳನ್ನ ಅಳವಡಿಕೆ ಮಾಡಿಕೊಂಡಿರುವಂತಾರೆ, ಇಂಥವರ ತಾಕಿಗೆ ನಾವು ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಹೆಚ್ಚಿನ ಅಧ್ಯಯನವನ್ನ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದು ಬಿಟ್ಟರೆ ಈಗ ಕೃಷಿ ಮೇಳಗಳಾಗತ್ತೆ, ವಸ್ತು ಪ್ರದರ್ಶನಗಳಾಗತ್ತೆ, ತೋಟಗಾರಿಕಾ ಮೇಳಗಳಾಗತ್ತೆ, ಇಂತಹ ಮೇಳಗಳಿಗೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ಕೊಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಕ್ಷೇತ್ರ ಪಾಠಶಾಲೆ ಸರ್, ಇದು ಒಂದು ವಿಭಿನ್ನವಾದಂತಹ ಒಂದು ಕಲಿಕಾ ಪದ್ಧತಿ ಸರ್. ನಾನು ಅವಾಗಲೇ ಹೇಳ್ದಂಗೆ ಹೊಸ ಪದ್ಧತಿಗಳೇನಾದ್ರೂ ರೈತರು ಅಳವಡಿಕೆ ಮಾಡ್ಕೊಂಡು ಬರ್ತಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ದಾನಿ ರೈತರನ್ನ ಆಯ್ಕೆ ಮಾಡ್ಕೊಳ್ತೀವಿ. ಆ ದಾನಿ ರೈತರ ಒಂದು ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ಅವರು ಅಳವಡಿಕೆ ಮಾಡಿಕೊಂಡು ಬಂದಂತಹ ಪದ್ಧತಿಯನ್ನ ಉಳಿದ ಒಂದು 25 ರೈತರಿಗೆ ಕಲಿಸುವಂತ ಒಂದು ವಿಶೇಷವಾದಂತ ಪದ್ಧತಿ ಇದು. ಇಲ್ಲಿ ಉದಾಹರಣೆಗೆ ಬೀಜದಿಂದ ಬೀಜ ಅಂತ ಹೇಳ್ತೀವಿ, ಸೀಡ್ ಟು ಸೀಡ್ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ರಾಗಿಯಲ್ಲಿ ತೆಗೆದುಕೊಂಡ್ರೆ, ರಾಗಿಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳಿರ್ಬೋದು, ಅದರಲ್ಲಿ ಅಂತರ ಬೇಸಾಯ ಇರ್ಬೋದು, ಅಥವಾ ಅಲ್ಲಿ ಪೊಟ್ಯಾಶ್ ಅಂಶವನ್ನ ಹೆಚ್ಚಿನದಾಗಿ ಬಳಸಬೇಕಾಗತ್ತೆ. ಇಂತಹ ಒಂದು ವಿಶೇಷವಾದಂತ ಪದ್ಧತಿಗಳನ್ನ ಈ ದಾನಿ ರೈತರು ಏನು ಅಳವಡಿಕೆ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನ ಉಳಿದಂತ ರೈತರಿಗೆ ಆದಾಯವನ್ನ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಮತ್ತು ಉತ್ಪಾದನೆಯನ್ನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಅವರು ಅಳವಡಿಕೆ ಮಾಡ್ಕೊಂಡು ಬಂದಿರ್ತಾರೆ. ಬೀಜೋಪಚಾರದಿಂದ ಹಿಡಿದು ಬಿತ್ತನೆ ಬೀಜವನ್ನ ಆಯ್ಕೆ ಮಾಡೋದ್ರಿಂದ ಹಿಡಿದು ಅವರು ಬಳಸುವಂತ ಪೋಷಕಾಂಶಗಳಿಗೆ ಅಥವಾ ಮಣ್ಣಿನ ಫಲವತ್ತತೆಗೆ ಏನೆಲ್ಲ ಅವರು ಕ್ರಮ ವಹಿಸಿರ್ತಾರೆ, ಅವೆಲ್ಲವನ್ನು ಕೂಡ ಪ್ರತಿ ಸೆಷನ್ ಅಂದ್ರೆ ಇದರಲ್ಲಿ 6 ಸೆಷನ್ಸ್ ಇರುತ್ತೆ, ಪ್ರತಿ ಸೆಷನ್ ಅಲ್ಲೂ ಕೂಡ ನಾವು ವಿವಿಧ ಒಂದು ವಿಷಯಗಳನ್ನ ಉಳಿದ ಶಿಕ್ಷಣಾರ್ಥಿಗಳಿಗೆ ಹೇಳ್ತಾ ಬರ್ತೇವೆ. ಇದರಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಕೃಷಿ ಮಹಾವಿದ್ಯಾಲಯ ಇಲ್ಲಿನ ಒಂದು ವಿಜ್ಞಾನಿಗಳನ್ನ ಕೂಡ ನಾವು ಬಳಸಿಕೊಂಡು ಆ ಒಂದು ಶಿಕ್ಷಣವನ್ನ ಕೊಡಿಸಲಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಸಕಲೇಶ್ಪುರ ಭಾಗದಲ್ಲಿ ದೆಬ್ಬೆಗದ್ದೆಯಲ್ಲಿ ಒಂದು ಕಾಂತರಾಜು ಅನ್ನೋರ ಒಂದು ಕ್ಷೇತ್ರದಲ್ಲಿ ಜೇನು ಸಾಕಾಣಿಕೆ ಬಗ್ಗೆ ನಾವು ಕ್ಷೇತ್ರ ಪಾಠಶಾಲೆಯನ್ನ ಮಾಡಲಾಗಿತ್ತು. ಸೊ ಅಲ್ಲಿ ಇನ್ನೊಂದು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ರೈತ ಆಸಕ್ತ ಗುಂಪು ಅಥವಾ ಆಹಾರ ಭದ್ರತಾ ಗುಂಪು ಅಂತ ಕೂಡ ಆತ್ಮ ಯೋಜನೆಯಲ್ಲಿ ಮಾಡಲಾಗತ್ತೆ. ಅದೇ ಒಂದು ಗುಂಪಿನ ಸದಸ್ಯರಿಗೆ ನಾವು ಕ್ಷೇತ್ರ ಪಾಠಶಾಲೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸೊ ಅಲ್ಲಿ ಸಂಪೂರ್ಣವಾಗಿ ಜೇನು ಕೃಷಿಯನ್ನ ಹೇಗೆ ಆರಂಭ ಮಾಡಬೇಕು, ಯಾವ ರೀತಿ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಕುರಿತಾಗಿ ನಾವು ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡಿಸಲಾಗಿದ್ರಿಂದ ಈಗ ಆ ಒಂದು ಗುಂಪಿನಲ್ಲಿ ಹನಿ ರೈತ ಆಸಕ್ತ ಗುಂಪು ಅಂತ ಹೇಳಿ ಅವ್ರು ಮಾಡ್ಕೊಂಡಿದ್ದಾರೆ. ಹನಿಯನ್ನ ಅಥವಾ ಜೇನನ್ನ ಅವರು ಪ್ರತಿದಿನ ಅಂದ್ರೆ ಅವರಲ್ಲಿ ಒಂದು 40 ಪೆಟ್ಟಿಗೆಯನ್ನ ಇಟ್ಟು ಕಮರ್ಷಿಯಲ್ ಆಗಿ ಜೇನನ್ನ ಮಾರಾಟ ಮಾಡ್ತಾ ಬರ್ತಾ ಇದ್ದಾರೆ. ಆ ಗುಂಪಿನ ಮೂಲಕ ಹೆಚ್ಚಿನ ಆದಾಯವನ್ನ ಕೂಡ ಗಳಿಸ್ತಾ ಇದ್ದಾರೆ. ಹೀಗೆ ಕ್ಷೇತ್ರ ಪಾಠಶಾಲೆಯು ಕೂಡ ನಮ್ಮ ಕೃಷಿಕರ ಅಭಿವೃದ್ಧಿಗೆ ಸಾಕಷ್ಟು ಅನುಕೂಲವನ್ನ ಉಂಟು ಮಾಡುತ್ತೆ. ಖಂಡಿತ ಸರ್, ಅವರಿಗೆ ಅಲ್ಲಿ ಅವಕಾಶ ಸಿಗುತ್ತೆ. ಅವರಿಗೆ ಏನೇ ಸಂದೇಹಗಳಿದ್ರು ಅಲ್ಲಿ ಬಗೆಹರಿಸಿಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ. ಈಗ ಉದಾಹರಣೆಗೆ ಕಾಳುಮೆಣಸು, ಕಾಳುಮೆಣಸಿನಲ್ಲಿ ಇತ್ತೀಚೆಗೆ ಎಷ್ಟೋ ಒಂದು ರೋಗಗಳು ಬರ್ತಾ ಇದೆ, ಅದರಿಂದ ಇಳುವರಿ ತೀರಾ ಕುಂಠಿತ ಆಗ್ತಾ ಇದೆ. ಸೊ ಆದ್ರೂ ಕೂಡ ರೈತರು ಅಲ್ಲಿ ವೈಜ್ಞಾನಿಕವಾದಂತಹ ಒಂದು ಪದ್ಧತಿಗಳನ್ನ ಅನುಸರಿಸ್ತಾ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಕಾಳು ಮೆಣಸಿನ ಒಂದು ಪೋಷಕಾಂಶ ನಿರ್ವಹಣೆ ಇರ್ಬೋದು, ರೋಗ ಕೀಟಗಳ ನಿರ್ವಹಣೆ ಇರ್ಬೋದು, ಈ ಕುರಿತಾಗಿ ನಾವು ಒಂದು ಕ್ಷೇತ್ರ ಪಾಠಶಾಲೆಯನ್ನ ಮಾಡಿದ್ದಲ್ಲಿ ಅಲ್ಲಿ ರೈತರು ಹೆಚ್ಚಿನ ಒಂದು ಸಮಸ್ಯೆ ಏನಿದೆ ಅದನ್ನ ಚರ್ಚೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ವಿಜ್ಞಾನಿಗಳು ಮತ್ತು ವಿಸ್ತರಣಾ ಅಧಿಕಾರಿಗಳ ಜಂಟಿ ಕ್ಷೇತ್ರ ಭೇಟಿ ಇದು ಹೇಗೆ ನಡೆಯುತ್ತೆ? ವಿಜ್ಞಾನಿಗಳು ಮತ್ತು ವಿಸ್ತರಣಾ ಅಧಿಕಾರಿಗಳ ಜಂಟಿ ಕ್ಷೇತ್ರ ಭೇಟಿ ಸರ್, ನಮ್ಮಲ್ಲಿ ಯಾವುದೋ ಒಂದು ತೆಂಗಿಗೆ ರೋಗ ಬಂದಿರುತ್ತೆ. ಸೊ ಆ ರೈತರಿಗೆ ಏನೇ ಒಂದು ಪ್ರಯತ್ನ ಪಟ್ಟರು ಆ ರೋಗವನ್ನ ಹೋಗ್ಲಾಡಿಸ್ಲಿಕ್ಕೆ ಆಗ್ತಿರಲಿಲ್ಲ, ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಿರಲ್ಲ. ಆ ಸಂದರ್ಭದಲ್ಲಿ ಅವರು ವಿಜ್ಞಾನಿಗಳ ಒಂದು ಮಾಹಿತಿ ಬೇಕಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ಸಂಬಂಧಪಟ್ಟಂತ ವಿಷಯ ತಜ್ಞರನ್ನ ಅವರ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಿ ಸ್ಪಾಟ್ ಚೆಕ್ ಮಾಡಿ ಅಲ್ಲಿ ಸ್ಪಾಟ್ ಅಲ್ಲಿ ಅವರಿಗೆ ಸಲಹೆಯನ್ನ ನೀಡಲಾಗತ್ತೆ. ಸೊ ಈ ರೀತಿಯಾಗಿ ಜಿಲ್ಲೆಯಾದ್ಯಂತ ನಾವು ಪ್ರತಿ ತಾಲೂಕಿನಲ್ಲಿಯೂ ಹೋಬಳಿಗಳಲ್ಲೂ ಕೂಡ ವಿಜ್ಞಾನಿಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ಮಾಹಿತಿಯನ್ನ ಕೊಡಿಸಲಾಗತ್ತೆ. ಗುಂಪು ರಚನೆ ಈ ಕ್ಷೇತ್ರ ಪಾಠಶಾಲೆಗೆ ಸಂಬಂಧಪಟ್ಟ ಗುಂಪು ರಚನೆ ಅಥವಾ ಇದು ಭಿನ್ನವಾಗಿರುತ್ತೆ ಹೇಗೆ? ಗುಂಪು ರಚನೆ ಅಂತ ಹೇಳಿದ್ರೆ ಸರ್, ಇಲ್ಲಿ 10-15 ಸದಸ್ಯರನ್ನು ಒಳಗೊಂಡಂತೆ ಗುಂಪನ್ನ ರಚನೆ ಮಾಡಲಾಗತ್ತೆ. ಅಲ್ಲಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಅಂತ ಹೇಳಿ ಮಾಡಲಾಗತ್ತೆ. ಗುಂಪಿನ ಮಾಡಿದ ನಂತರ ನಾವು ಅವರಿಗೆ ಹೆಚ್ಚಿನ ಒಂದು ಸಾಮರ್ಥ್ಯ ಬಲವರ್ಧನೆ ತರಬೇತಿಯನ್ನ ನೀಡಲಾಗತ್ತೆ. ಸಾಮರ್ಥ್ಯ ಬಲವರ್ಧನೆ ತರಬೇತಿ ಅಂತ ಹೇಳಿದ್ರೆ ಆ ಗುಂಪಿನ ಒಂದು ಉದ್ದೇಶ ಏನಿರುತ್ತೆ, ಆ ಉದ್ದೇಶವನ್ನ ಈಡೇರಿಸಲಿಕ್ಕೆ ಏನೆಲ್ಲ ಒಂದು ಅವಶ್ಯಕತೆ ಇದೆ ಅದನ್ನ ನಾವು ವಿಷಯ ತಜ್ಞರುಗಳಿಂದ ತರಬೇತಿಯನ್ನ ನೀಡುವುದರ ಮೂಲಕ ಅವರಿಗೆ ಮಾಹಿತಿಯನ್ನು ಕೊಡಿಸ್ತೇವೆ. ಇಂತಹ ಗುಂಪುಗಳನ್ನು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಅವರಿಗೆ ರೈತ ಉತ್ಪಾದಕರ ಸಂಸ್ಥೆ ಏನಿದೆ ಆ ಒಂದು ಸಂಸ್ಥೆಗೆ ಲಿಂಕ್ ಮಾಡುವಂತ ಒಂದು ಉತ್ತೇಜನವನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಕ್ಷೇತ್ರೋತ್ಸವಗಳು ಎಲ್ಲೆಲ್ಲಿ ನಡೆಯುತ್ತೆ? ಕ್ಷೇತ್ರೋತ್ಸವಗಳು ಈಗ ನಾವು ಕ್ಷೇತ್ರ ಪಾಠಶಾಲೆಗಳನ್ನ ಆಯೋಜನೆ ಮಾಡಿರ್ತೇವೆ ಹಾಗೂ ಪ್ರಾತ್ಯಕ್ಷಿಕೆಗಳನ್ನ ಆಯೋಜನೆ ಮಾಡಿರ್ತೇವೆ. ಅಂತ ಪ್ರಾತ್ಯಕ್ಷಿಕೆಗಳ ತಾಕಿನಲ್ಲಿ ನಾವೇನು ಕಟಾವು ಮಾಡ್ತೀವಲ್ವ ಬೆಳೆಯನ್ನ, ಆ ಸಂದರ್ಭದಲ್ಲಿ ಉಳಿದ ರೈತರಿಗೆ ಅಥವಾ ಸುತ್ತಮುತ್ತಲಿನ ಗ್ರಾಮದ ರೈತರಿಗೆ ಆ ಒಂದು ತಾಂತ್ರಿಕತೆಯನ್ನ ಮನವರಿಕೆ ಮಾಡಿಕೊಡಬೇಕಾದಂತ ಸಂದರ್ಭದಲ್ಲಿ ರೈತರೆಲ್ಲರನ್ನು ಕೂಡ ಅಲ್ಲಿ ಸೇರಿಸಿ ಈ ಒಂದು ಮಾಹಿತಿ ಅವರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಕ್ಷೇತ್ರೋತ್ಸವವನ್ನು ಆಯೋಜನೆ ಮಾಡ್ತೇವೆ. ಅಲ್ಲಿ ಒಂದು ಆರ್ಥಿಕ ವಿಶ್ಲೇಷಣೆ ಆಗುತ್ತೆ, ಏನು ಬದಲಾವಣೆ ಬೇರೆಯವರು ಮಾಡ್ಕೊಂಡು ಬಂದಂತ ಪದ್ಧತಿಗೂ ವೈಜ್ಞಾನಿಕವಾಗಿ ಅನುಸರಿಸುವಂತ ಪದ್ಧತಿಗೂ ಅಲ್ಲಿ ಹೋಲಿಕೆಯನ್ನು ಮಾಡಿದಾಗ ಏನು ಒಂದು ವಿಭಿನ್ನ ಇದೆ ಅದನ್ನ ಮನವರಿಕೆ ಮಾಡುವಂತ ಒಂದು ಪ್ರಯತ್ನ ಈ ಕ್ಷೇತ್ರೋತ್ಸವದಲ್ಲಿ ಆಗುತ್ತೆ ಸರ್. ಇದಿಷ್ಟೇ ಅಲ್ಲದೆ ಇನ್ನೂ ಅನೇಕ ವಿಸ್ತರಣಾ ಒಂದು ಚಟುವಟಿಕೆಯನ್ನ ಆತ್ಮ ಯೋಜನೆ ಅನ್ನುವಂಥದ್ದು ಮಾಡಿಕೊಂಡು ಬರ್ತಾ ಇದೆ. ಇನ್ನು ಯಾವ್ಯಾವ ರೂಪದಲ್ಲಿ ವಿಸ್ತರಣಾ ಚಟುವಟಿಕೆಗಳು ನಡೆಯುತ್ತೆ? ಜಿಲ್ಲಾ ಮಟ್ಟದಲ್ಲಿ ನಾವು ರೈತ ವಿಜ್ಞಾನಿ ಸಂವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ, ಮತ್ತೆ ಕೃಷಿ ಮೇಳಗಳನ್ನು ಆಯೋಜನೆ ಮಾಡ್ತೇವೆ, ಹಾಗೆ ವಸ್ತು ಪ್ರದರ್ಶನಗಳನ್ನು ಆಯೋಜನೆ ಮಾಡ್ತೇವೆ. ಅದಲ್ಲದೇ ನಾವು ಹಲವಾರು ಕರಪತ್ರಗಳ ಮೂಲಕ ರೈತರಿಗೆ ಮಾಹಿತಿಯನ್ನು ಮುದ್ರಿಸಿ ಅವರಿಗೆ ನೀಡಲಾಗುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಬೀಜೋಪಚಾರ ಹೇಗೆ ಮಾಡುವಂಥದ್ದು, ಮತ್ತೆ ಎರೆಹುಳು ಗೊಬ್ಬರವನ್ನು ಹೇಗೆ ತಯಾರಿಸುವಂಥದ್ದು, ಸಾವಯವ ಕೃಷಿಯಲ್ಲಿ ಹೇಗೆ ವಿವಿಧ ಒಂದು ಔಷಧಿಗಳನ್ನು ತಯಾರಿಸುವಂಥದ್ದು, ಹಾಗೆ ಕೃಷಿಯಲ್ಲಿ ಹಸಿರೆಲೆಗಳ ಗೊಬ್ಬರಗಳ ಮಹತ್ವ ಏನಿದೆ, ದ್ರವರೂಪದ ಗೊಬ್ಬರಗಳ ಬಗ್ಗೆ ಇರ್ಬೋದು, ಹೀಗೆ ಹೆಚ್ಚಿನ ಒಂದು ರೈತರಿಗೆ ಆದಾಯ ದ್ವಿಗುಣಗೊಳಿಸುವಲ್ಲಿ ಮತ್ತೆ ಸುಸ್ಥಿರ ಕೃಷಿಯನ್ನು ನಾವು ಹೇಗೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕರಪತ್ರಗಳನ್ನ ರೈತರಿಗೆ ಮುದ್ರಿಸಿ ನೀಡಲಾಗುತ್ತೆ. ಹೌದು, ಇಷ್ಟೆಲ್ಲ ವಿಸ್ತರಣಾ ಚಟುವಟಿಕೆಗಳನ್ನ ಮಾಡಲಾಗುತ್ತೆ. ಹೌದು, ವರ್ಷ ಪೂರ್ತಿ ನಡೆಯುತ್ತೆ. ಇದು ವರ್ಷ ಪೂರ್ತಿ ನಡೆಯುತ್ತೆ. ಅನುದಾನದ ಮಿತಿಯಲ್ಲಿ ನಾವು ಯೋಜನೆಗಳನ್ನ ಹಾಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಸಂಶೋಧನೆಗೂ ಕೂಡ ಅವಕಾಶ ಇರುತ್ತೆ. ಸಂಶೋಧನೆ ಅಂತ ಹೇಳಿದ್ರೆ ಈಗ ಭತ್ತದಲ್ಲಿ ಇಳುವರಿ ಜಾಸ್ತಿ ಆದ್ರೆ ಮಾತ್ರ ಅವರಿಗೆ ಲಾಭದಾಯಕವಾಗುತ್ತೆ. ಸೊ ಇಂಥ ನಿಟ್ಟಿನಲ್ಲಿ ಈಗ ಕೃಷಿ ಮಹಾವಿದ್ಯಾಲಯಗಳಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಅವರು ತಮ್ಮ ಒಂದು ಸಂಶೋಧನೆಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನ ಸಲ್ಲಿಸ್ತಾರೆ. ಈ ಬಾರಿ ಕೂಡ ಈಗ ಭತ್ತದಲ್ಲಿ ಇಳುವರಿನ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ಯಾಡಿ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಅದು ಲಘು ಪೋಷಕಾಂಶ, ಈ ಒಂದು ಲಘು ಪೋಷಕಾಂಶವನ್ನು ಬಳಸಿದಲ್ಲಿ ಇಳುವರಿ ಶೇಕಡ 20% ಅಷ್ಟು ಹೆಚ್ಚಾಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಈ ಡ್ರೋನ್ನ ಬಳಕೆ ಇರ್ಬೋದು, ಇನ್ನು ಹಲವಾರು ಈಗ ಪಶು ಸಂಗೋಪನೆಗೆ ಬಂದ್ರೆ ಅಲ್ಲಿ ನಾವು ವಿವಿಧ ಒಂದು ವೆಟರ್ನರಿ ಕಿಟ್ ಅಂತ ಹೇಳಿ ಮಾಡಿ ರೈತರಿಗೆ ತಲುಪಿಸಿದ್ರೆ ಅದರಲ್ಲಿ ಕೂಡ ಹಾಲಿನ ಒಂದು ಇಳುವರಿ ಹೆಚ್ಚಾಗುತ್ತೆ. ಈ ರೀತಿಯಾಗಿ ಯೋಜನೆಗಳನ್ನು ನಾವು ಹಾಕೊಂಡಿದ್ದೇವೆ, ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾವಿನ್ನ ಈಗ ಕ್ರಿಯಾ ಯೋಜನೆಯ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ ಹಾಗೂ ಅನುದಾನದ ನಿರೀಕ್ಷೆಯಲ್ಲಿ ಇದ್ದೇವೆ ಸರ್. ಈ ಆತ್ಮ ಯೋಜನೆಯ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ನಂಬರ್ 9482664935. ಇನ್ನೊಮ್ಮೆ ಹೇಳಿ, 9482664935. ಒಳ್ಳೆಯದು ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮ ಯೋಜನೆಯನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಹಾಸನ ಜಿಲ್ಲೆಯಲ್ಲಿ ಆತ್ಮ ಯೋಜನೆಯ ಅನುಷ್ಠಾನ ಕುರಿತು ಕೃಷಿ ಇಲಾಖೆಯ ಉಪಯೋಜನಾ ನಿರ್ದೇಶಕರಾದ ಎಸ್ಸಿ ಮಂಜುಳಾ ಅವರೊಂದಿಗೆ ಇದುವರೆಗೆ ಸಂದರ್ಶನ ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇನ್ನು ನಮ್ಮ ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ ಮೂಡಿಬರಲಿದೆ. ಇದರಲ್ಲಿ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ಕಾಳುಮೆಣಸು ಹಾಗೂ ಶುಂಠಿ ಬೆಳೆಯ ನಿರ್ವಹಣಾ ಕ್ರಮಗಳ ಕುರಿತು ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ವಿಜಯ ಚಿತ್ರ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೀತಿ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು.